ನಾವು ಬೆಳೆದಂತ ಬೆಳೆಗೆ ನಿಗದಿತ ಬೆಲೆ ಸಿಕ್ಕಲ್ಲ. ಕಬ್ಬ ಹಾಕದ್ನ ಎರಡನೇ ವರ್ಷದಲ್ಲಿ 10 ತಿಂಗಳು ಕರೆಯುತ್ತಾರೆ, ಕಬ್ಬ 15 ತಿಂಗಳು. ಅದಕ್ಕೂ ಇಳುವರಿ ಇವೆಲ್ಲ ಇವೆಲ್ಲ ನೋಡ್ಕೊಂಡು ಯೋಚನೆ ಮಾಡೋದು ಸರ್. ಅದಕ್ಕೋಸ್ಕರ ತೋಟದ ಬೆಳೆದೇ ಮಾಡಿ ಅಂತ ಹೇಳ್ಬಿಟ್ಟು ತೋಟಗಾರಿಕೆ ಕೇಳಿದ್ನ ಸರ್. ನಾವು ಎಲ್ಲ ಅನುಭವಗಳು ನಿಮಗೆ ತೋಟಗಾರಿಕೆ ಬೆಳೆ ಮಾಡೋಂಗ್ ಮಾಡ್ತು. ಸೋಮೇಶ್ವರ ಹೇಳಿ, ಈಗ ಈ ಒಂದು ಕಬ್ಬಿನ ಬೆಳೆ ಬೆಳೆದಿದ್ದು ಈ ಒಂದು ಅನುಭವದಿಂದ ನಿಮಗೆ ತೋಟಗಾರಿಕೆಯನ್ನ ಮಾಡಬೇಕು ಅಂತ ಆಯ್ತು. ಭದ್ರಾವತಿ ಹೋದ್ರಿ, ಅಡಿಕೆ ಎಲ್ಲ ತಗೊಂಡ್ ಬಂದು ಮಾಡಿದ್ರಿ. ಮೊದಲ ಕೆಲವು ವರ್ಷಗಳಲ್ಲಿ ಯಾವ ರೀತಿ ನಿಮಗೆ ಅನುಭವ ಬಂತು, ಆದಾಯ ಏನ್ ಬಂತು, ಖರ್ಚೆಲ್ಲ ಹೆಂಗ್ ನಿಭಾಯಿಸಿದ್ರಿ? ಸರ್, ನಾನು ಈ ಕಬ್ಬು ಇದೆಲ್ಲ ಬೆಳೀತಿದ್ದಾಗ ಕಚ್ಚಿನಿಂದ ಸಾಧ್ಯ ಕಾಲದಲ್ಲಿ ಲೆವೆಲ್ ಆಗ್ತಿದ್ದು ಸರ್. ಈಗ ನಾನೊಂದ್ಸರಿ ಜಯರಾಮ ಹತ್ರ ಹೋಗಿ ಮಾತಾಡಿದೆ ಸರ್, ಈ ರೀತಿ ನಿಮ್ಮಲ್ಲಿ ಎಲ್ಲ ಸಾಕಷ್ಟು ಇದೆ ಸರ್, ಏನ್ ಮಾಡೋದು ಸರ್, ತೋಟಗಾರಿಕೆ ಬೆಳಗ್ಗೆ ಹೋಗ್ಬೇಕಲ್ಲ ಸರ್ ನಾನು ಅಂತ ಕೇಳಿದಾಗ ಅವರು ಸುಮೇಶ್ ನೋಡಿ ನಿಮ್ಗೆ ಹೆಂಗ ಅನುಕೂಲ ಇತ್ತಂಗ್ ಮಾಡಿ ಅಂತಂದ್ರು. ಅವಾಗ ನಮ್ಮ ಇವರಿದ್ರು ಏನಪ್ಪ ಅಂದ್ರೆ ನಮ್ ಸಿದ್ದರಾಜ್ ಸರ್ ಇದ್ದು ಅವ್ರ ಹತ್ರ ಬಂದೆ ಸರ್, ಹೇಗಿದೆ ಸರ್ ಅಂದ್ರೆ ಸುಮೇಶ್ ಒಂದ್ ಕೆಲಸ ಮಾಡಿ ಅಂದ್ರು. ಸಿದ್ದ ಜಯರಾಮಯ್ಯ ಸರ್ ಸಬ್ಸಿಡಿ ನಮ್ಗೆ ಒಂದು ಟ್ರ್ಯಾಕ್ಟರ್ ಕೊಟ್ರು. ಅವಾಗ ಸಿದ್ದರಾಜ್ ಬಂದಾಗ ನೋಡಿ ಸುಮೇಶ್ ಸರ್ ನಿಮ್ಗೆ ಖರ್ಚು ಆಳು ಕಡಿಮೆ ಇದ್ದು ನೀವು ಕೆಲಸ ಮಾಡಕ್ ಆಗಲ್ಲ ಅಂದ್ರೆ ತೋಟಗಾರಿಕೆ ಬೆಳಗ್ಗೆ ಬನ್ನಿ ಅಂದ್ರು. ಅವಾಗ ಏನ್ ಮಾಡ್ದೆ, ಏನ್ ಮಾಡೋದು ಸರ್ ಅಂದ್ರೆ ಉದ್ಯೋಗ ಖಾತ್ರಿಯಲ್ಲಿ ಅವರು 5 ಎಕರೆ ಜಮೀನು ನಮ್ ತಂದೆ ಹೆಸರಲ್ಲಿ 2.5 ಎಕರೆ, ನನ್ನ ಹೆಸರಲ್ಲಿ 2.5 ಎಕರೆ ಈಗ ತೆಂಗು ಸಸಿಗೆ ಉದ್ಯೋಗ ಖಾತ್ರಿಯಲ್ಲಿ ತೆಂಗು ಸಸಿ ಆಗ್ತದೆ. ಆ ಖರ್ಚು ಅಲ್ಲಿ ಮೇಂಟೈನ್ ಆಯ್ತು. ನಾವು ಅವಾಗ ಅದು ಖರ್ಚಾಗದ್ಮೇಲೆ ಅಡಿಕೆಗಂತೂ ಕೊಡಲ್ಲ ಕಣಪ್ಪ ಅಂದ್ರು. ಅವಾಗ ಏನ್ ಮಾಡ್ದೆ, ಅರ್ಥಕ್ಕೆ ನಾವು ಸ್ವಂತ ದುಡ್ಡು ತಗೊಂಡ್ಬಂದು ಮಾಡಿದೆ ಸರ್. 5 ವರ್ಷದಿಂದ ನಾನು ಏನ್ ಮಾಡಿದ್ದೀನಿ ಅಂದ್ರೆ, ಫಸ್ಟ್ ಬೆಳೆ ತೆಂಗು ಹಾಕಿದಾಗ ನಾನು ಬಾಳೆ ಆಗ್ತೆ. ಬಾಳೆ ಆಗ್ತಾಗ ಬಾಳೆ ಒಂದು 4-5 ಲಕ್ಷ ರೂಪಾಯಿ ಆಯ್ತು ಸರ್. ಅದು ಇನ್ನೆರಡು 2 ಎಕರೆಗೆ ಪರಂಗಿ ಆಗ್ತೆ, ಅದೊಂದು 4 ಲಕ್ಷ ಆಯ್ತು. ಇದು ಅಂತರ ಬೆಳೆ ಜೊತೆ ಅಂತರ ಬೆಳೆ ಮಾಡ್ಕೊಂಡು ನಾನು ಇದನ್ನ ಲೆವೆಲ್ ಮಾಡ್ಕೊಂಡ್ಬಂದ ಹೊರತು ಬರೀ ಅದನ್ನೇ ತೋಟನೇ ಮಾಡ್ಕೊಂಡ್ಬಂದ್ರೆ ನಮ್ಗೆ ಸಾಲ ಮಾಡ್ಕೋಬೇಕಾಗಲ್ಲ ಸರ್. ನನಗೆ ಜೊತೆ ಅಂತರ ಬೆಳೆ ಮಾಡ್ಕೊಂಡೇ ಬಂದೆ. ಬಾಳೆ ಎಷ್ಟು ಬೆಳೆ ತೆಗೆದ್ರಿ? ಈ ತೆಂಗಿನ ಗಿಡ ದೊಡ್ಡದಾಗ ತನಕ ಮಾಡ್ತಾ ಹೋದ್ರಿ? 2 ಬೆಳೆ ತೆಗೆದ್ ಸರ್ ಅಷ್ಟೇ ಬಾಳೆನ. 2 ಬೆಳೆ ತೆಗೆದ್ಬಿಟ್ಟು ಬಾಳೆನ ತೆಗೆದ ಮೇಲೆ ಬಾಳೆನ ಏನ್ ಮಾಡಿದೆ, ಅದನ್ನ ತೆರೆದು ಅಲ್ಲೇ ಎಣ್ಣೆ ಬಿಟ್ಟು ತರಿಸಿ ಹೊಲಕ್ಕೆ ಹಾಕಿಸ್ತೇ ಸರ್. ನನಗೆ ನಾನು ವ್ಯವಸಾಯ ಮಾಡಿದ 20 ಗಂಟೆ ಹೊಲದಲ್ಲಿ ರೌಂಡ್ ಅಪ್ ಕಳಾವಿಸ್ತೀನೋ ಇನ್ನೊಂದು ಏನು ಮಾಡಲ್ಲ ಸರ್. ನಾನು ಯಾವ್ದೋ ಗೌರ್ಮೆಂಟ್ ಗೊಬ್ಬರನು ಹಾಕಿಲ್ಲ ಸರ್. ನಾನು 4ನೇ ವರ್ಷ ಬಚ್ಚಿದಂಗೆ ತೆಂಗು ಫಲ ಬಂದು ಸರ್. 4ನೇ ವರ್ಷ ಈಗ 5ನೇ ವರ್ಷ ಹೇಳಿದ್ರೆ ಸರ್ ತೆಂಗು ಈಗ ಫಸ್ಟ್ ಸ್ಟಾರ್ಟ್ ಆಗಿದೆ ಸರ್. 1000 ಎಳ್ನೀರು ಕುಯ್ತಾ ಇದೆ ಸರ್. ಈಗ ಎಷ್ಟು ಮರಗಳಿದೆ ತೆಂಗಿನ ಮರ? 220 ಮರ ಇದೆ ಸರ್. 225. ಈಗ ಏನು ನೀವು ಅಡಿಕೆ ತಂದು ಸಸಿ ಮಾಡಿದ್ರಿ, ಅದನ್ನ ಪುನಃ ಮುಂದುವರ್ಸಿದ್ರ ಅಥವಾ ಅಲ್ಲಿಗೆ ನಿಲ್ಲಿಸ್ಬಿಟ್ರ? ಇಲ್ಲ ಸರ್, ನಾವು ಅದಕ್ಕೆ ತಂದು ಸಸಿ ಮಾಡಿದ್ರೆ ಮುಂದುವರಿಸಲಿಲ್ಲ, ಅಲ್ಲಿಗೆ ನಿಲ್ಲಿಸ್ಬಿಟ್ಟೆ. ಇವಾಗ ತಂದು ಮಾಡಿದೀವಿ ಸರ್. ಇವಾಗ ಒಂದು 2000 ಸಸಿ ಮಾಡಿದೀವಿ ಸರ್. ಯಾವ್ದು ಅಡಿಕೆನ? ಅಡಿಕೆನು ಮಾಡಿದೀವಿ, ತೆಂಗು ಮಾಡಿದೀವಿ ಸರ್. ಈಗ ನಿಮ್ಮ ಆದಾಯ ಬರಕ್ ಶುರುವಾಗಿದೆ? ಇವಾಗ ಶುರು ಆಗಿದೆ ಸರ್. ಮೊದ್ಲು ಆದಾಯ ಬರಕ ಸರ್ ಈಗ ತೆಂಗು ಮೇಕ್ ಬಂದ್ಮೇಲೆ ಸರ್. ಅದ ಯಾಮಿಂದ ನಾನು ಅದ್ರೊಳಗಡೆ ಏನ್ ಮಾಡ್ತಿದ್ದೆ ಸರ್ ಅಂದ್ರೆ, ಈ ಕೆಸೆ ಅಂತ ಒಂದು ಗೆಣಸು ಬರುತ್ತೆ ಸರ್, ಅದನ್ನ ಹಾಕಿದ್ದೆ ಹೋದ ವರ್ಷ. ಅದೊಂದು ಸ್ವಲ್ಪ ಆದಾಯ ಸರ್, 75,000 ರೂಪಾಯಿ ಗಂಟೆ ದುಡ್ಡು ಸಿಗ್ತದೆ. ಅದೇನ್ ಖರ್ಚಿಲ್ಲ ಸರ್. ಅದು ತೆಂಗಿನ ತೋಟದಲ್ಲಿ? ತೆಂಗಿನ ತೋಟದೊಳಗೆ ತೆಂಗು ಅಡಕೆ ತೋಟದೊಳಗೆ ಅಡಕೆ ತೆಂಗು ಕಾಫಿ 3 ಈಗಲೂ ಹಾಕಿದ್ದೀನಿ ಸರ್. ಅದನ್ನು ಈಗಲೂ ಜೊತೆ ಇದೆ. ಯಾಕಂದ್ರೆ ಕಾಫಿ ಯಾವ್ದು ತಳಿ ನಮ್ದು? ಕಾಫಿ ಸರ್ ರೋಬಸ್ಟ. ಎಲ್ಲಿಂದ ತಂದ್ರಿ ಅದನ್ನ? ನಾವು ಸರ್ ಆಶ್ನ. ನಮ್ಗೆ ಸರ್ ಅಲ್ಲಿ ನಮ್ಮ ಇವರು ಪ್ರಕಾಶ್ ಸರ್ ಅಂತ ಹೇಳ್ಬಿಟ್ಟು ಕೃಷಿ ಅಧಿಕಾರಿ ಇದ್ರು ಸರ್ ಅಂಪಾಪುರದಲ್ಲಿ. ಅವ್ರು ನಮ್ ಸ್ಪಾಟ್ಗೆ ಬಂದ್ರು, ನಿಮ್ ಮಾಡ್ರದೆಲ್ಲ ಚೆನ್ನಾಗಿದೆ ಸುಮೇಶು, ಕಾಫಿ ಹಾಕ್ಬಿಡಿ ಒಳಗಡೆ ಅಂದ್ರು. ಸರ್ ನಮ್ ಕಾಡು ಬರುತ್ತೆ ಸರ್, ನಿಮ್ಗೆ ಯಾಕೆ ಬನ್ರಿ ಅಂದ್ರು. ಅವ್ರು ಕರ್ಕೊಂಡೋಗಿ ನನ್ಗೆ ಹಾಸನದಲ್ಲಿ ಗಿಡ ಕೊಡ್ಸ ಸರ್. ನಂಗೆ ಎಷ್ಟು ಗಿಡಗಳಿದೆ ಈಗ? ಈಗ 1000 ಗಿಡ ಇದೆ ಸರ್ ಕಾಫಿ. ಯಾವ್ದು ತಳಿ? ರೋಬಸ್ಟ. ಅದಕ್ಕೆ ಯಾರು ವಿಶೇಷವಾಗಿ ಮಾಡ್ತೀರಾ? ಕಪಾತ್ ಮಾಡೋದು ಅದೆಲ್ಲ ಇನ್ನು ಬೆಳಿಬೇಕು ಗಿಡ. ಇಲ್ಲಿ ಮಾಡ್ತಾ ಇದೀವಿ ಸರ್. ಈಗ ನಿನ್ನೆ ಎಲ್ಲ ನೀರ್ ಹಾಕ್ಬಿಟ್ಟಿದ್ದೇವೆ ಸರ್. ಈಗ ಅದು ಏನಾಗಿದೆ ಸರ್, ಅನುಭವ ಇಲ್ಲ. ಪ್ರಕಾಶರೇ ಬಂದು ತೋರಿಸ್ಬಿಟ್ಟವ್ರು ನೀರ್ ಎತ್ಬಿಟ್ಟು. ಈಗ ಏನ್ ಮಾಡಿದೀವಿ ಸರ್, ಸ್ಪಾಟ್ ನೀರ್ ಹೆಸಾಕಾಗಲ್ಲ. ನಾವು ನೈಟ್ ಹೋಗಿ ಆಳಿಲ್ಲ ಕಾಳಿಲ್ಲ ನಾವು ಒಬ್ರೆ ಸರ್. ಅದಕ್ಕೋಸ್ಕರ ಏನ್ ಮಾಡಿದೀವಿ ಅಂದ್ರೆ ಫುಲ್ ಎಲ್ಲ ಹೂ ಜೆಟ್ ಮಾಡಿದೀನಿ ಸರ್. ಶುಂಠಿ ಜಿಟ್ ಮಾಡಿದೀನಿ. ಆ ನೀರ್ ಬಿದ್ರೆ ಹೂ ಬತ್ತೆ ಅಂದ್ರೆ ಅದನ್ನ ಅಲ್ಲೆಲ್ಲ ಹೂ ಕಟ್ ಮಾಡ್ಕೊತಿದೀವಿ. ಬೆಳೆದ್ರೆ ಹತ್ತಿ ಕಟ್ ಮಾಡ್ಕೊತೀವಿ. ಚಿಗುರು ತೆಗಿತಿದೀವಿ. ಕೆಲಸ ಇದೆ ಸರ್. ಕಂಬ ಚಿಗುರು ತೆಗಿಬೇಕು, ಕಪಾತ್ ಮಾಡ್ಬೇಕು. ಕಪಾತ್ ಮಾಡ್ಬೇಕು. ಕೆಲಸ ಕಲ್ತಿದ್ದೀರಾ? ಹೌದು ಸರ್, ಬಂದ್ ಹೇಳ್ಕೊಡಿ. ನಮ್ಮ ಪ್ರಕಾಶ ಮಾಡ್ಕೊಡಿದ್ರೆ ಹೇಳ್ಕೊಡಿದ್ರೆ ಸರ್. ನಂಗೆ ಬಳ್ಳಿ ಮೆಣಸು ಎಷ್ಟಿದೆ? ಬಳ್ಳಿ ಮೆಣಸು ಒಂದು 10 ಗಿಡ ಇದೆ ಸರ್. ಜಾಸ್ತಿ ಹಾಕಿಲ್ಲ ಸರ್. ಇವಾಗ ಅಡಿಕೆ ಹಾಕ್ಬೇಕು ಅಂತ ಮಾಡಿದೀನಿ ಸರ್. 1000. ಏಲಕ್ಕಿ? ಏಲಕ್ಕಿ ಒಂದು 25 ಗಿಡ ಇದೆ ಸರ್. ಇದೆಲ್ಲ ಒಟ್ಟಿಗೆ ಹಾಕಿದ್ರಿ? ಒಟ್ಟಿಗೆ ಹಾಕಿದೀವಿ ಸರ್. ಆಮೇಲೆ ಇದು ಅಮೃತೋಂಜನ ಗಿಡ ಒಂದಿದೆ ಸರ್. ಲವಂಗದ ಗಿಡ ಒಂದಿದೆ ಸರ್. ಚಕ್ಕ ಗಿಡ ಒಂದಿದೆ ಸರ್. ನಿಂಬೆ ಗಿಡಗಳಿದೆ ಸರ್. ನೀರಿನ ವ್ಯವಸ್ಥೆ ಎಲ್ಲ ಹೆಂಗೆ ಸಮೇಶ್? ನೀರು ಚೆನ್ನಾಗಿದೆ ಸರ್. ನೀರಂದು ಒಂದು ವಾರಕ್ಕೆ 3 ಗಂಟೆ ಟೈಮ್ ನೀರು ಕೊಡ್ತೀವಿ ಸರ್. ಒಂದು ಭಾಗಕ್ಕೆ 1 ವಾರಕ್ಕೆ 3 ಗಂಟೆ ಟೈಮ್ ನೀರು ಎತ್ತಿವಿ ಜೆಟ್ಟಲ್ಲಿ. ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಸರ್. ನಿಮ್ ತಂದೆ ಕಾಲದಲ್ಲಿ ಮಾಡಿದ್ದಕ್ಕೂ ನೀವು ಮಾಡ್ತಿರೋದಕ್ಕೂ ಏನೆಲ್ಲ ವ್ಯತ್ಯಾಸಗಳಿದೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ನಮ್ಗ ನಮ್ ತಂದೆ ಕಾಲದ ವೆದರೇ ಬೇರೆ, ಇವತ್ತಿನ ವೆದರೇ ಬೇರೆ ಸರ್. ಆಮೇಲೆ ಅವತ್ತಿನ ನಡೆನೇ ಬೇರೆ, ಇವತ್ತಿನ ನಡೆನೇ ಬೇರೆ. ಆದ್ರೆ ಅವತ್ತು ಜನರೇಷನ್ ಇಷ್ಟು ಮುಂದುವರೆದಿರಲಿಲ್ಲ ಸರ್. ಈ ಮಿಷಿನರಿಗಳು ಅವು ಇವು ಇಷ್ಟೊಂದು ನಾವು ಏರ್ ಕಟ್ಟಬೇಕು, ಹೊಲ ಉಳ್ಬೇಕು, ಹಟ್ಟಿ ಬರಬೇಕು, 20 ಮೀಟರ್ ರಾಗಿ, 20 ಮೀಟರ್ 50 ಮೀಟರ್ ರಾಗಿ ಬೆಳಿಬೇಕು, ಈ ವರ್ಷ ರಾಗಿ ಬೆಳೆದ್ರಾಗಿ ಮುಂದುವರಿಸ್ತಿರ್ಬೇಕು, ಆ ತರ ಕಾಲ ಕಳೀತು ಸರ್. ಇವತ್ತು ಜನರೇಷನ್ಗೆ ಇವತ್ತಿನ ಜನರೇಷನ್ ಹಾಕೊಂಡ್ರೆ ಅವತ್ತೇ ಒಳ್ಳೇದಾಗಿತ್ತು ಸರ್, ಚೆನ್ನಾಗಿತ್ತು, ಆರೋಗ್ಯ ಚೆನ್ನಾಗಿರ್ತಿತ್ತು, ಮತ್ತೆಲ್ಲ ಕೆಮಿಕಲ್ ಫುಡ್ ಅದು ಇದು ಹಾಕೊಂಡು ಇವತ್ತು ಈ ತರ ಇದಕ್ಕಿಂತ ಅವತ್ತು ಚೆನ್ನಾಗಿತ್ತು ಸರ್. ಏನೆಲ್ಲ ಇದೆ ಯಂತ್ರಗಳು ನಿಮ್ಮ? ನನ್ನ ಹತ್ರ ಟ್ರ್ಯಾಕ್ಟರ್ ಇದೆ ಸರ್, ರೋಟ್ರಿ ಇದೆ, 5 ನೇಗ್ಲು ಇದೆ, ಬ್ರಷ್ ಕಟರ್ ಇದೆ, ರೋಟ್ರಿ ಟಿಲ್ಲರ್ ಇದೆ, ಎಲ್ಲಾನು ಮಾಡಿ ಕಡಿದೀನಿ ಸರ್. ಎಲ್ಲ ನೀವೇ ಸ್ವಂತ ಇದೆಲ್ಲ ನೀವೇ ಸಂಪಾದನೆ ಮಾಡಿದ್ದು? ನಾವೇ ಸಂಪಾದನೆ ಮಾಡಿದ್ ಸರ್. ಈ ತೋಟಗಾರಿಕೆ ಬೆಳೆಗಳಲ್ಲೇ ಮಾಡಿದ್ದಿಲ್ಲ ಸರ್, ನಾನು ಕಬ್ಬು ಬೆಳಿತಿದ್ದೆ ಅವಾಗ. ಇವಾಗ ತೋಟಗಾರಿಕೆ ಬೆಳೆ ಇನ್ನೂ ಆದಾಯ ಸಿಗಲಿಲ್ಲ ಸರ್ ನಂಗೆ. ಕಬ್ಬು ಬೆಳಿತಿದ್ದಾಗ ಅವಾಗ ಅವಾಗ ಮಾಡ್ಕೊಂಡಿದ್ದು. ಆಮೇಲಿಂದ ಇವಾಗ ಎಲ್ಲ ಸಬ್ಸಿಡಿ ತಗೊಂಡ್ರೆ ಸರ್, ಇವಾಗ ನಾವು ಆದಾಯ ಬರ್ಬೇಕಾದ್ರೆ ಸ್ಟಾರ್ಟ್ ಆಗಿರೋದು ಇವಾಗ ಸರ್. ಈಗ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ತೆಂಗಿನ ತೋಟ ಮಾಡ್ಕೊಂಡೆ ಅಂದ್ರಲ್ಲ, ಹೇಳಿ ಎಷ್ಟು ಜನ ಕೆಲಸ ಮಾಡಿದ್ರಿ ಸರ್? ನಮ್ಮಲ್ಲಿ ನೀವು ಸೇರ್ಕೊಂಡು? ನಾನು ಸೇರ್ಕೊಂಡು, ನಮ್ಮ ಮನೆಯವರು ಸೇರ್ಕೊಂಡು ಸರ್, ಮಿಸ್ಸಸ್ ನಾವು ಎಲ್ಲ ಸೇರ್ಕೊಂಡು ಉದ್ಯೋಗ ಖಾತ್ರಿ ಕೆಲಸದಲ್ಲಿ ಅದು 15 ಜನ ಉದ್ಯೋಗ ಖಾತ್ರಿ ಕೆಲಸಕ್ಕೆ ಕೊಟ್ಟರು ಸರ್ ಕಾರ್ಡು. 15 ಜನ ಕಾರ್ಡ್ ಕೊಟ್ಟರು ಸರ್ ನಮ್ಗೆ. ಅವರು ಮೆಟ್ರಿಯಸ್ ಬಿಟ್ಟು ನುಳ್ಕೊಂಡು ಅಮೌಂಟ್ ನಮ್ಗೆ 1,000-1,200 ರೂಪಾಯಿ ಅಂತ ಅಮೌಂಟ್ ಹಾಕೊಟ್ರು ಸರ್ ನಮ್ಗೆ ಒಂದು ಸೀಟ್ಗೆ. ಅದರಲ್ಲಿ ಫೈನಲ್ ಅಲ್ಲಿ ಮೆಟ್ರಿಯಸ್ ಬಿಲ್ ಕೊಟ್ಟರು ಸರ್. ನಮ್ಗೆ ಸರ್ ಅದು 45,000 ಸಿಕ್ಕಂಗೆ ಸರ್. ಅವಾಗ 2016 ನಿಮಗೆ ಕೂಲಿ ಸಿಕ್ಕಂಗು ಆಯ್ತು, ಜೊತೆಗೆ ಇದು ಆಯ್ತು ಸರ್. ಅದು ಲಾಸ್ ಏನಿಲ್ಲ ಸರ್, ಅದು ಲಾಸ್ ನಾವು ನಮ್ ಜಮೀನು ನಾವು ಮಾಡ್ಕೊಂಡು ನಾವು ಕಷ್ಟಪಟ್ಟು ಹಾಕ್ಬೇಕು. ಸರ್ಕಾರ ಒಂದು ಅನುದಾನ ಒಳ್ಳೆ ಇದ್ರಲ್ಲಿ ಮಾಡ್ಕೊಡ್ತು ಸರ್. ನಿಮ್ಮನೆ ಜನ ಅಲ್ಲದೆ ಬೇರೆ ಜನ ಸೇರಿಸ್ಕೊಂಡಿದ್ರು? ಬೇರೆ ಕೂಲಿ ಕರ್ಕೊಂಡಿದ್ರು ಸರ್. ಅವ್ರು ಎಷ್ಟು ಜನ? ಅವ್ರು ಒಂದು ನಮ್ಮ 4 ಜನ ಎದ್ದೋಯಿಂದ ಬಾಕಿ ಇಲ್ಲ, 11 ಜನ ಬೇರೆ ಕರ್ಕೊಂಡಿದ್ರು ಸರ್. 15 ಜನ? 15 ಜನ. ಎಷ್ಟು ದಿನ ಆಯ್ತು ಇದೆಲ್ಲ ಕೆಲಸ ಮಾಡಕ್ಕೆ ಸರ್? ಇದೆಲ್ಲ ಕೆಲಸ ಮಾಡಕ್ 15 ಜನ ಒಂದ್ 6-7 ಜನ ಹಿಡಿತು ಸರ್. ಗುಂಡಿ ತೆಗೆದು ಗೊಬ್ಬರ ಹಾಕೋದು. ಒಂದು 100 ಮಾನವ ದಿನಗಳು ಲೆಕ್ಕ ಸರ್. ಆ ಲೆಕ್ಕದಲ್ಲಿ ಅದರಲ್ಲಿ ಅನುಕೂಲ ಆಗಿದೆ ಸರ್. ಅದರಲ್ಲಿ ಆಮೇಲೆ ಅದ್ರಲ್ಲಿ ಅನುಕೂಲ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್, ಇವಾಗ ಪ್ರತಿಯೊಂದು ನನ್ನ ಬಾಳೆನೂ ಸರ್, ಬಾಳೆನೂ ನಂಗೆ ಸಬ್ಸಿಡಿನೇ ಕೊಟ್ಟರು ಸರ್. ನಂಗೆ ನನಗೆ ಸರ್ಕಾರ ಸವಲತ್ತಲ್ಲಿ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಸರ್. ಪರಂಗಿನೂ ಸಬ್ಸಿಡಿನೇ ಕೊಟ್ಟರು ಸರ್ ನಂಗೆ. ಪರಂಗಿ ಯಾವುದು? ಪರಂಗಿ ಇದು ರೆಡ್ ರೆಡಿ ಹಾಕಿದೆ, ಅದು ಸಬ್ಸಿಡಿನೇ ಕೊಟ್ಟರು ಸರ್. ಅದು ಒಂದು 4 ಲಕ್ಷ 4.5 ಲಕ್ಷ ಗಂಟೆ ಆಯ್ತು ಸರ್. ಅದು ಒಂದೇ ಸರಿ ತೆಂಗು, ಅಡಿಕೆ, ಬಾಳೆ, ಪರಂಗಿ ಇಷ್ಟಕ್ಕೆ ಸರ್ ಒಂದೇ ಸರಿ ಬೆಳೆ ಹಾಕಿದೆ ಸರ್. ಒಂದೇ ಸರಿ ಒಂದು 8 ಲಕ್ಷ ಗಂಟೆ ಆದಾಯ ಆಗಿತ್ತು ಸರ್ ಮೊದಲು 2017. ಈಗ ಬಾಳೆ ಇದೆಯಾ? ಈಗಲೂ ಬಾಳೆ ಇಲ್ಲ? ಬಾಳೆ ಇಲ್ಲ ಸರ್, ಇವಾಗ ಹಾಕ್ಬೇಕು ಸರ್. ಇವಾಗ ಅಂದ್ರೆ ಇದು ನೀವು ಬೆಳೆಯುವ ಪ್ರದೇಶನ ಕ್ಷೇತ್ರ ವಿಸ್ತರಣೆ ಮಾಡ್ಕೊಂಡ್ರಿ? ಮಾಡ್ಕೊಂಡ್ರಿ ಸರ್. ಕ್ಷೇತ್ರ ವಿಸ್ತರಣೆ ಮಾಡ್ಕೊಂಡ್ರೆ ಒಂದು, ಇವಾಗ ನಾನು 1 ಎಕರೆ ಯಾಕೆ ಗದ್ದೆ ಬಿಟ್ಕೊಂಡಿದ್ದೆ ಸರ್, ಮನೆಗೆ ಭತ್ತಕ್ಕೋಸ್ಕರ 1 ಎಕರೆ ಗದ್ದೆ ಬಿಟ್ಕೊಂಡಿದ್ದೆ ಸರ್ ನೀರಾವರಿ. ಅದೊಂದು ಬಿಟ್ರೆ ಇನ್ ಬಾಕಿದೆಲ್ಲ ಪೂರ್ತಿ ಇದು ಮಾಡ್ಕೊಂಡಿದ್ದೆ ಸರ್. ಈ ಮಧ್ಯ ಸೋಮೇಶ್, ನೀವು ತೋಟಗಾರಿಕೆ ಬೆಳೆಗಾರರ ಒಂದು ಕಂಪನಿಗೆ ನೀವು ಉಪಾಧ್ಯಕ್ಷರಾದ್ರಿ, ಹೇಳಿ ಇದೆಲ್ಲ ಕಂಪನಿ ಹೆಂಗ್ ಶುರುವಾಯ್ತು, ಏನೆಲ್ಲ ಚಟುವಟಿಕೆಗಳನ್ನ ಮಾಡಿದಿರಿ? ಸರ್, ನಾವು ತೋಟಗಾರಿಕೆ ಕಂಪನಿ ಅಂತಂದ್ರೆ ನಮ್ಮಲ್ಲಿ ಯಾರು ನಮ್ಮ ಫ್ರೆಂಡ್ ಒಬ್ರು ಬಂದು ಹೇಳಿದ್ರು ಸರ್, ಏನಂತ ನೋಡಿ, FAO ಮಾಡಿದ್ರೆ ಒಂದು ನಾವೇನು ಗೊಬ್ಬರ ನಮ್ಮ ರೈತರಿಗಾಗಂತ ಒಂದು ಕಂಪನಿ ಮಾಡಿದ್ರೆ ನಾವು ನಾವೇ ಗೊಬ್ಬರ ಇದೆಲ್ಲ ಮಾಡ್ಕೋಬಹುದು ಅಂತ ಒಬ್ಬ ಬಂದು ಹೇಳಿದ್ರು. ಅದಕ್ಕೇನಾಗಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಸಂಘನ ಮಾಡ್ಬೇಕು, 1,100 ಕಟ್ಟಿ 1,000 ಸೇರ್ಕಟ್ಟಿ ಅಂತ ಸಂಘನ ಮಾಡ್ಬೇಕು ಅಂತ ವ್ಯವಸ್ಥೆ ಮಾಡ್ದು. ಅವಾಗ ಏನ್ ಮಾಡೋದು, ಎಲ್ಲ ಹಳ್ಳಿಗೂ ತಿರುಗಿ ನಮ್ಮ ಒಬ್ಬರಿಗ 100 ಜನ ಮೆಂಬರ್ ಮಾಡ್ಕೊಡಿ 1,000 ಕಟ್ಟಿ ಅಂತ ನಾನು ಒಂದು 185 ಜನ ಮಾಡ್ಕೊಟ್ಟೆ ಸರ್. ಪ್ರತಿಯೊಬ್ರು ಹಂಗೆ ಮಾಡಿ 1,000 ಜನ ಮಾಡ್ದು. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಅದಕ್ಕೆ ಇಫ್ಕೋ ಕಂಪನಿಯಿಂದ 20 ಲಕ್ಷ ಸಬ್ಸಿಡಿ ಕೊಟ್ರು, 20 ಲಕ್ಷ. ಅದರಲ್ಲಿ ಟ್ರ್ಯಾಕ್ಟರ್ ಯಂತ್ರೋಪಕರಣ ಕೊಟ್ಟಿರ್ತಾರೆ. ಟ್ರ್ಯಾಕ್ಟರ್ ಯಂತ್ರೋಪಕರಣ ಇದಿಲ್ಲ ಸರ್, ಗೊಬ್ಬರ, ಔಷಧಿ ಇವೆಲ್ಲ ಸೋಲ್ತೇವೆ ಸರ್ ಅಲ್ಲಿ. ಆದ್ರೆ ರೈತರಿಗೆ ಉಪಯೋಗ ಇದೆ ಸರ್, ಅದನ್ನ ಮೇಂಟೈನ್ ಮಾಡೋ ಶಕ್ತಿ ಬೇಕು ಸರ್, ಅಷ್ಟೇ, ಇನ್ನೇನಿಲ್ಲ. ಎಲ್ಲ ಪ್ರತಿಯೊಂದು ಅದರಿಂದ ಎಲ್ಲ ಥರದ ಮೇಂಟೈನ್ ಮಾಡ್ಬೋದು. ಸ್ಟೇಟ್ ASC ಅವ್ರು ಬಂದ ಸರ್, ಅವ್ರು ಮಾತಾಡೋರು. ತರಕಾರಿದು ಒಂದು ಹೋಬಳಿಗೊಂದು ತರಕಾರಿ ಇದು ಮಾಡಿ ಮಾಡಿದ್ರೆ ಸರಿ ಆಯ್ತಾ, ರೈತರಿಗೆ ಅನ್ಯಾಯ ಆಯ್ತದ ಅಂತ. ಅದರಲ್ಲಿ ಮಾಡ್ಬೋದು ಸರ್. ಅದರಲ್ಲಿ FAOದಲ್ಲಿ ತರಕಾರಿನ ಈಗ ಎಲ್ಲೆಲ್ಲ ಬಂದು ತಗೊಂಡೋಯ್ತು ಸರ್, FAOದಲ್ಲಿ ತರಕಾರಿ ಮಾಡೋದು, ಔಟ್ಪುಟ್ ಇನ್ಪುಟ್ ಎಲ್ಲ ಮಾಡ್ಬೋದು ಸರ್. ಅಲ್ಲಿ ಏನೆಲ್ಲ ಮಾಡ್ತಿದ್ದೀರಿ ನೀವು? ಈಗ ನಾವು ಮಾಡ್ತೇವೆ ಸರ್, ಬರೀ ಗೊಬ್ಬರ, ಟಾರ್ಪಲ್ಲು, ಇನ್ನೊಂದು ಟ್ರ್ಯಾಕ್ಟರ್ ಆರಂಭ ಹೊಡೆಯಕ್ ಹೋಗೋದು ಇಷ್ಟು ಮಾಡ್ತಿದ್ದೀವಿ ಸರ್ ಅಷ್ಟೇ, ಇನ್ನೂ ಏನು ಇದು ಮಾಡ್ತಾ ಇಲ್ಲ. ಈ ಉತ್ಪನ್ನಗಳನ್ನ ಮೇನ್ ಮಾರಾಟ ಮಾಡ್ತಾ ಇಲ್ಲ ಸರ್, ಇವಾಗ ಸ್ಟಾರ್ಟ್ ಮಾಡೋಕೊಂಡು ಮಾಡಿದೀವಿ ಸರ್. ಇದು ಮೆಂಬರ್ ಆಗ್ಬೇಕಾದ್ರೆ ಅವರು ಅದು ತೋಟದ ಬೆಳೆಗಾರ ಆಗಿರ್ಬೇಕಾ? ಇಲ್ಲ ಇಲ್ಲ ಸರ್, RTC ಸಾಕು ಸರ್. ಅವ್ರು ಅವ್ರು ಆಟೋಮೆಟಿಕ್ ತೋಟ ಇರ್ತಾವ, ತೋಟ ಮಾರಾಕ್ ಬಿಡ್ತಾವ, ನಾಳೆ ಇನ್ನೊಬ್ಬ ತೋಟ ಇಲ್ಲದ ಬರ್ತಾನೆ, ಅದೇ ನನ್ನ ತೊಂದರೆ ಇಲ್ಲ ಸರ್. ಅವ್ನು ತೋಟ ಇರ್ಬೇಕು ಅಂತ RTC ಸಾಕು, ಅವ್ರ ತಂದೆ ಸಲ ಅವ್ರ ತಾತ್ನೇ ಸಲ RTC ಇದ್ರೆ ಅವ್ನು ತೋಟ ಮಾಡ್ಕೋಬಹುದು. ಆಮೇಲೆ ನಾವೇ ಅವ್ರ ಪ್ರೋತ್ಸಾಹ ಕೊಡ್ಬೋದ ಸರ್ ಒಬ್ಬ ರೈತರಿಗೆ? ಅನುಕೂಲ ಆಗಿದೆ. ಅನುಕೂಲ ಆದ್ರೆ ಇನ್ನು ಈ ಉತ್ಪನ್ನಗಳನ್ನ ಶೇಖರಣೆ ಮಾಡಿ ಮಾರ್ಟ್ಗೆ ಮಾರೋದು ಆ ತರದೆಲ್ಲ ಇಲ್ಲ ಇಲ್ಲ ಸರ್. ಇವಾಗ ಸಾಕು, ಇವಾಗ ಮಾಡ್ಬೇಕು ಅಂತ ಮಾಡ್ತಿದ್ದೀವಿ. ಬೇಕಾದ್ರೆ ರಸಗೊಬ್ಬರಗಳು, ಗೊಬ್ಬರಗಳು, ತಾರ್ಪಾಲು, ಬೇವಿನಿಂಡಿ ಈ ತರದವೆಲ್ಲ ನೀವು ಪಡ್ಕೋತಾ ಇದ್ದೀರಿ. ಇನ್ನು ಗೊಬ್ಬರದ ಪೂರೈಕೆ ಯಾವ ತರ ಮಾಡ್ತೀರಿ ಸೋಮೇಶ್? ನಮ್ಮ ಜಮೀನಿ ಗೊಬ್ಬರದ ಪೂರೈಕೆ ಸರ್, ನಾನು ಯಾವ್ದೇ ಗವರ್ಮೆಂಟ್ ಗೊಬ್ಬರ ಇಲ್ಲಿವರೆಗೂ ಇದು ಮಾಡಲಿಲ್ಲ ಸರ್. ನಾನು ಏನ್ ಮಾಡ್ತಾ ಇದ್ದೆ ಸರ್, ಒಂದ್ ವರ್ಷಕ್ಕೆ ಒಂದ್ 2 ಟ್ಯಾಕ್ಟರ್ 3 ಟ್ಯಾಕ್ಟರ್ ಕೊಳಿ ಕೊಡ್ತೇವೆ ರಿಂಗ್ ಗೊಬ್ಬರ ತಗೊಂಡು, ಅದಕ್ಕೆ ಟೈರ್ ಕಟ್ ಅವ್ರ ಮಾತಾಡಿಸಿ ಅದಕ್ಕೆ ಮುಂದೆ 1 ತಿಂಗಳು 2 ತಿಂಗಳು ಅದಕ್ಕೆ ಕೊಳಿಸಿ ಜಮೀನ್ಗೆ ಹಾಕ್ತಿದ್ದೀನಿ ಸರ್. ಇದೆಲ್ಲ ಎಲ್ಲಿ ಕಲ್ತ್ರಿ ಸರ್? ನನಗೆ ಅದೆಲ್ಲ ಕೃಷಿ ಇಲಾಖೆಯಿಂದ ಸರ್. ಅಲ್ಲ, ತರಬೇತಿ ಇತ್ತು ಅಥವಾ? ತರಬೇತಿಗೆ ಹೋಗಿದ್ದೀನಿ ಸರ್. ನಾನು ಎಲ್ಲಿಗೆ? ನಾಗನಹಳ್ಳಿಗೆ ಹೋಗಿದ್ದೀನಿ. ಬಂದೂರು ಹತ್ರ ಇದೆ ಸರ್, ರಂಗಸಮುದ್ರಕ್ಕೆ ಹೋಗಿದ್ದೀನಿ. ಮಂಡ್ಯ ವಿಸಿಪುರಂಗೆ ಹೋಗಿದ್ದೀನಿ ಸರ್. 2011 ನಮ್ಮ ಮಿಸಸ್ಗೆ ಅವಾರ್ಡ್ ಕೊಟ್ಟರು ಸರ್, ತಾಲೂಕು ಮಹಿಳೆ ಪ್ರಶಸ್ತಿನ, ಕೃಷಿ ಮಹಿಳೆ ಪ್ರಶಸ್ತಿ. ಅವರು ನಿಮ್ಮ ಜೊತೆ ಕೆಲಸ ಮಾಡ್ತಾರೆ ಸರ್. ಮಕ್ಕಳು ಏನ್ ಮಾಡ್ತಾರೆ ಸರ್? ನನ್ನ ಮಗಳು, ಹಿರಿ ಮಗಳು MTech ಮುಗಿದು ಈಗ SM ಕಾಲೇಜ್ಗೆ ಲೆಕ್ಚರ್ ಆಗಿ ಹೋಗ್ತಿದ್ದಾರೆ ಸರ್, ಇಂಜಿನಿಯರ್ ಕಾಲೇಜ್ಗೆ ಬೆಂಗಳೂರಲ್ಲಿ. ಇನ್ನೊಬ್ಬ ಮಗ ಫೈನಲ್ ಅಲ್ಲಿ ಇಂಜಿನಿಯರ್ ಸರ್, ಅವನು ಸಿವಿಲೇ. ಇಬ್ಬರನ್ನ ಇಂಜಿನಿಯರಿಂಗ್ ಓದಿಸಿದ್ರಿ ಸರ್? ಇದೆಲ್ಲ ಕೃಷಿಯಿಂದ ಸಂಪಾದನೆ ಮಾಡಿದ್ದು ಸರ್? ಕೃಷಿಯಿಂದ ಸಂಪಾದನೆ ಮಾಡಿದ್ದು ಅಂತ ಕೃಷಿಯಿಂದ ಸಂಪಾದನೆ ಮಾಡಕ್ಕಲ್ಲ ಸರ್, ನಂದೊಂದು ನೆಟ್ವರ್ಕ್ ಇದೆ ಸರ್ ಕೇಬಲ್. ಅದು ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಮುಖ್ಯವಾಗಿ ಹೇಳ್ಬೇಕು, ಎರಡು ಇದೆ ಸರ್. ನಂಗೆ ಕೃಷಿಯಿಂದ ಸಾಕಷ್ಟು ಸಂಪಾದನೆ ಇದೆ ಸರ್. ಕೃಷಿಯಿಂದ ನಂಗೆ ನೇಯಂತು ಆಗಿಲ್ಲ ಸರ್, ಯಾವ್ದೇ ಕಾರಣಕ್ಕೂ ಕೃಷಿಯಿಂದ ಯಾವ ಕಾರಣಕ್ಕೂ ನೇ ಆಗಲ್ಲ ಸರ್. ಏನಪ್ಪ, ನಮ್ಗೆ ಮಾಡೋ ರೀತಿ ಮೇಲೆ ನಮ್ಮ ಏನ್ ಮಾಡ್ತೀವಿ ಅದ್ರ ಮೇಲೆ ಬೆಳವಣಿಗೆ ಆಗುತ್ತೆ ಸರ್. ಇನ್ನು ಈ ಕೋಳಿ ಸಾಕಣೆಯನ್ನು ಮಾಡಿದಿರಿ ನೀವು ಸರ್? ನಾಟಿ ಕೋಳಿ ಮನೆಗೆ ಇಟ್ಕೊಳ್ಳೋದು ಮಾಡಿದೀವಿ ಸರ್. ಮನೆಗೆ ಅಂದ್ಬಿಟ್ಟು 50 ಕೋಳಿ ಇಟ್ಟವ ಅಲ್ಲ, ಸ್ವಲ್ಪ ಇದಿದೆ ಸರ್. ಸೆಡ್ ಮಾಡೋಕೆ ಒಂದು ಸೆಡ್ ಮಾಡೋ ಒಂದು 100-500 ಕೋಳಿ ಸಾಕೊಂಡು ಮಾಡಿದೀವಿ ಸರ್. ಅದನ್ನ ಟ್ರೈನಿಂಗ್ ಹೋಗಿದ್ದೀನಿ, ಅದನ್ನು ಟ್ರೈನಿಂಗ್ ಹೋಗಿ ಎಲ್ಲ ಕಲ್ತ್ಕೊಂಡು ಬಂದು ಮಾಡ್ತಾ ಇದ್ದೀವಿ ಸರ್. ಆರಾಮಾಗಿದೆ ಅನ್ಸುತ್ತ ಬದುಕು? ಬದುಕು ಆರಾಮಾಗಿದೆ ಸರ್. ಸರ್, ಲೈಫ್ ಅಲ್ಲಿ ಭೂಮಿ ತಾಯಿ ನಮ್ದವ್ರು ಯಾರು ಅನ್ಯ ಆಗಿಲ್ಲ ಸರ್. ಇವಾಗ ಕಷ್ಟ ಸರ್, ಹೆಂಗ್ ಗೊತ್ತ ಸರ್? 4 ಜನ ಕಷ್ಟ. ಹೆಂಗ್ ಕಷ್ಟ ಅಂದ್ರೆ, ಈಗ 5 ವರ್ಷ ನನ್ ತೆಂಗಾಕಿ ಬೆಳೆ ಬೆಳಬೇಕಾದ್ರೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತಂದ್ರೆ ಸರ್, ನಾನು ಕಷ್ಟಪಟ್ಟಿದ್ದೀನಿ ಅನ್ನಕ್ಕಿಂತ ಮುಂಚೆ ಭೂಮಿ ತಾಯಿ ನನ್ಗೆ ತೃಪ್ತಿ ಕೊತ್ತಾ ಇದ್ರ ಸರ್. ಈಗ ನಮ್ ಜಮೀನ್ ಯಾರೇ ಬಂದ್ ಕುಂತ್ಕೊಳ್ಳಿ ಸರ್, 10 ನಿಮಿಷ ಕುಂತಿದ್ ಹೋಗೋ ಅನ್ನೋ ಮಟ್ಟಿಗಿದೆ ಸರ್. ರಾಸಾಯನಿಕ ಗೊಬ್ಬರಗಳನ್ನ ನೀವು ಉಪಯೋಗಿಸೋದ ಇಲ್ಲ ಇಲ್ಲ ಸರ್? ನಮಗಿಲ್ಲ, ನನ್ಗೆ ನಮ್ ಜಮೀನ್ ಶತ್ ಬಂದ್ರೆ ಬ್ರಸ್ಕಟ್ಟಲ್ ನೋಡ್ತೀನಿ ಇಲ್ವಾ, ರೋಟರಿ ಟಿಲ್ಲರ್ ನೋಡ್ಕೊತೀನಿ. ರೋಟರಿ ಟಿಲ್ಲರ್ ಇನ್ನು ನಡೆಯಲ್ಲ ಸರ್, ಇನ್ನು ಬೇರೆಲ್ಲ ಹೋಯ್ತಾ ಹೋಗ್ಬಿಟ್ಟು ಬೆಳವಣಿಗೆ. ಇನ್ನು ರೋಟರಿ ಟಿಲ್ಲರ್ ಆಗಲ್ಲ ತೋಟಕ್ಕೆ, ಯಾವಾಗಲೂ ಸರ್ ವ್ಯವಸಾಯ ಮಾಡಲೇಬಾರದು ಸರ್. ತೋಟಕ್ಕೆ ಜಾಸ್ತಿ ಹೈಟ್ ಆದ್ರೆ ತೋಟ ಸ್ವಲ್ಪ ಎದ್ ಮೇಲೆ ವ್ಯವಸಾಯ ಮಾಡಲೇಬಾರದು ಸರ್. ಮೇವಿನ ಬೆಳೆಗಳೇನು ಬೆಳೆಯಲ್ವಾ? ಮೇವು ಕಡ್ಡಿ ಹಾಕೊಂಡಿದೀವಿ ಸರ್, ಹಸಿಗೊಂದು ಕಡ್ಡಿ ಹಾಕೊಂಡಿದೀವಿ ಅಷ್ಟೇ. ಎಷ್ಟು ಸುಧೆ ಅಂದ್ರೆ? ಒಂದು ಮನೆ ಬಳಕೆ ಮಾಡ್ಕೊಂಡಿದೀವಿ ಸರ್ ಅಷ್ಟೇ. ಯಾಕಂದ್ರೆ ಅದೆಲ್ಲ ನಿಮ್ ಇಟ್ಟು ಮಾಡಿ ಹಸು ಸಾಕೋಬೇಕು ಅನ್ನೋ ಆಸೆ ಇದೆ ಸರ್. ಯಾರು ಕೆಲಸ ಮಾಡೋ ಅಂತ ಆಳ್ಗಳು ಸಿಕ್ಕಲ್ವ ಸರ್? ಈಗ 6 ಗಂಟೆಗೆ ಎದ್ದು ನೀರು ತಿರುಗಿಸ್ಬೇಕು, ಇದು ಮಾಡೋಕೆ ಅವೆಲ್ಲ ಮಾಡ್ಕೊಂಡ್ರೆ ಗಂಟೆ ಸ್ಕೂಲ್ ನೋಡೋರಿಲ್ಲ. 2 ಮಕ್ಳು, ಒಬ್ಬರು ಎಜುಕೇಶನ್ ಗೊತ್ತು ಲೆಕ್ಚರ್ ಗೊತ್ತೆ, ಇನ್ನೊಬ್ಬ ಮಗ ಹಿಂದಿ ಕಾಲೇಜ್ ಗೊತ್ತಾನ. ಆಮೇಲೆ ನಮ್ದೊಂದು ಪವರ್ ಮಿಲ್ ಇದೆ ಸರ್ ಸಣ್ಣದು, ರಾಗಿ ಗಿರಣಿ, ಅದನ್ನು ನೋಡ್ಕೋಬೇಕು, ರಾಗಿ ಬೀಸೋದು. ಇಷ್ಟೆಲ್ಲ ನಾನು ಈ ಭೂಮಿ ತಾಯಿ ನಿಮ್ಕೊಂಡೆ ಮಾಡಿದ್ದೀನಿ ಸರ್. ಇದನ್ನ ನಿಮ್ ತಂದೆಯವರು ಕೊಟ್ಟ ಭೂಮಿನ ಚೆನ್ನಾಗಿ ಅಭಿವೃದ್ಧಿ ಪಡಿಸ್ಕೊಂಡಿದ್ದೀರಿ ಸರ್. ನಮ್ಮ ತಂದೆ ಕೊಟ್ಟು ನೀವು ಏನಾದ್ರು ಹೊಲಗೆಲ್ಲ ತಗೊಂಡ್ರ? ಇದೆ ಸರ್, ನಮ್ಮ ತಂದೆ ಕೊಟ್ಟದ್ದು ಇತ್ತೀಚೆಗೆ ಸರ್. ನಮ್ಮ ತಂದೆ ನಮಗೂ ಅವ್ರಿಗೂ ನಾವು ಸುಮಾರು ಜನ ಆಗಿತ್ತು ಸರ್. ನಾನು ನಮ್ಗೆ ನಮ್ಗೆ ಜಮೀನು ಈಗ ನನ್ಗೆ ಕೊಟ್ಟು ನಮ್ಮ ತಂದೆ ಭಾಗ ಬಂದದ್ದು ನನಗೆ 2.5 ಎಕರೆ ಸರ್ ಅಷ್ಟೇ, 3 ಎಕರೆ ನಾನು ತಗೊಂಡು 3 ಎಕರೆ ತಗೊಂಡಿದ್ದೀನಿ ಸರ್. ನೀವೇ ಸಂಪಾದನೆ ಮಾಡಿ? ನಾನೇ ಸಂಪಾದನೆ ಮಾಡಿ, ನಾನು ಎಲ್ಲ ಕೆಲಸ ಮಾಡ್ತೀನಿ ಸರ್. ನಾನು ವೈರಿಂಗು ಪೈರಿಂಗ್ ಎಲ್ಲ ಪ್ರತಿಯೊಂದು ಕೆಲಸ ಮಾಡಿ ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದಿದ್ದೀನಿ ಸರ್. ಕೃಷಿ ಜೊತೆಗೆ ಆ ಕೆಲಸ ಸೈಡ್ ಅಲ್ಲಿ ಸೈಡ್ ಬಿಸ್ನೆಸ್ ಮಾಡ್ಕೊಂಡು, ಕೃಷಿಯೂ ನಮ್ಗೆ ಲಾಸ್ ಮಾಡಿಲ್ಲ, ಸೈಡ್ ಬಿಸ್ನೆಸ್ ಲಾಸ್ ಮಾಡಿಲ್ಲ ಸರ್. ಒಳ್ಳೇದು ಸೋಮೇಶ್ ಅವರೇ, ಇಷ್ಟೊತ್ತು ನಿಮ್ಮ ಕೃಷಿ ಅನುಭವವನ್ನ ಹಂಚಿಕೊಂಡಿದ್ದೀರಿ. ನೀವು ಕೇಳ್ತಿರೋಂಥವ್ರಿಗೆ ಅನ್ನಿಸ್ತಿರುತ್ತೆ ನಾವು ಸೋಮೇಶ್ ಜೊತೆ 4 ಮಾತಾಡಿದ್ರೆ ಚೆನ್ನಾಗಿರೋದು ಅಂತ. ಅದಕ್ಕೆ ನಿಮ್ ದೂರವಾಣಿ ಸಂಖ್ಯೆ ಒಂದು 2-3 ಸಾರಿ ಹೇಳ್ಬಿಡಿ. 9902316135 9902316135 9902316135 ಒಳ್ಳೇದು ಸೋಮೇಶ್, ಇದುವರೆಗೆ ನಿಮ್ಮ ಅನುಭವವನ್ನ ಹಂಚ್ಕೊಂಡಿದ್ದೀರಿ. ಕೇಳ್ತಿರೋಂಥವ್ರಿಗೆ ಖಂಡಿತ ಇದೀವಿ, ಸ್ವಲ್ಪ ಕೆಲವೊಂದು ಮಾಹಿತಿಗಳು ತಿಳ್ಕೊಳ್ಳೋ ಆಗಿದೆ ಅಂತ ನಾವು ಭಾವಿಸ್ತೀವಿ. ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ತುಂಬಾ ಥ್ಯಾಂಕ್ಸ್ ಸರ್. ಸಮಗ್ರ ಕೃಷಿಯ ಅನುಭವವನ್ನು ಕುರಿತು HDKOTE ತಾಲೂಕು ಹಂಪಾಪುರ ಹೋಬಳಿ ಚಾಮಹಳ್ಳಿಯ ಕೃಷಿಕ CN ಸೋಮೇಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಸಾವಯವ ದ್ರವರೂಪ ಗೊಬ್ಬರಗಳ ತಯಾರಿಕೆ ಹಾಗೂ ಬಳಕೆಯನ್ನು ಕುರಿತು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿರುವ ಡಾ ಜಿಎಸ್ ಯೋಗೀಶ್ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ಲೋಕ.